ಕೃಷಿ ಶೋಧನೆ ಸಾಧನೆ. ನಮ್ಮೆಲ್ಲ ಕೇಳುಗರಿಗೆ ಇವತ್ತಿನ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯ ಸಮಗ್ರ ನಿರ್ವಹಣೆ ಈ ಕುರಿತು ನಾವು ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವರು ಡಾಕ್ಟರ್ ಎಸ್ ಬಿ ಪಾಟೀಲ್, ಇವರು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಸಂಕೇಶ್ವರ, ಹಾಗೂ ಬೇಸಾಯ ತಜ್ಞರಾಗಿರ್ತಕ್ಕಂಥ ಎಸ್ ಎಸ್ ನೂಲಿ ಅವರು. ನೀವು ಫೋನ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ ಟಿ ಡಿ ಕೋಡ್ 0836. ಕೇಳುಗರೆ, ಇವತ್ತು ಕಬ್ಬಿನ ಬೆಳೆ ಬೇಸಾಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ. ಇವತ್ತಿನ ವಿಷಯ ಕಬ್ಬಿನ ಬೆಳೆಯ ಸಮಗ್ರ ನಿರ್ವಹಣೆ. ವಿಷಯ ತಜ್ಞರು ಡಾಕ್ಟರ್ ಎಸ್ ಬಿ ಪಾಟೀಲ್, ಇವರು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಸಂಕೇಶ್ವರ, ಹಾಗೂ ಬೇಸಾಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಸ್ ನೂಲಿ ಅವರು. ನೀವು ಕರೆ ಮಾಡಬೇಕಾದಂಥ ಫೋನ್ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ ಟಿ ಡಿ ಕೋಡ್ 0836. ಈಗ ಕಬ್ಬಿನ ಬೇಸಾಯ ಸಮಗ್ರ ನಿರ್ವಹಣೆ ಹೇಗೆ ಮಾಡ್ಬೋದು, ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ನಮಗೆ ಕನ್ಫ್ಯೂಸ್ ಆಗಿದೆ, ತಜ್ಞರ ಜೊತೆ ನೀವು ನೇರವಾಗಿ ಮಾತಾಡ್ಬೋದು. ಈ ಕಾರ್ಯಕ್ರಮಕ್ಕೆ ಬಂದಂಥ ಡಾಕ್ಟರ್ ಪಾಟೀಲ್ರಿಗೆ ಮತ್ತು ಡಾಕ್ಟರ್ ನೂಲಿ ಸಾಹೇಬರಿಗೆ ಇಬ್ಬರಿಗೂ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು. ಈಗ ಪ್ರಮುಖವಾಗಿ ಕಬ್ಬಿನ ಬಗ್ಗೆ, ಕಬ್ಬಿನ ಬೇಸಾಯದ ಬಗ್ಗೆ ನಮ್ಮ ವಲಯಗಳು ಯಾವ್ಯಾವ ಪ್ರಮುಖವಾದ ವಲಯಗಳು, ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ನಾವು ಆನಂತರ ಪ್ರಶ್ನೆಗಳನ್ನು ತಗೋಬೋದು. ಈಗ ಪ್ರಸಕ್ತವಾಗಿ ನಮ್ಮ ರಾಜ್ಯದಲ್ಲಿ ಕಬ್ಬು ಬೆಳೆಯ ಒಟ್ಟಾರೆ ಪರಿಸ್ಥಿತಿಯನ್ನು ನೋಡಲಾಗಿ ನಾವು ಕಬ್ಬನ್ನು ನಮ್ಮ ರಾಜ್ಯದ ಒಂದು ಹವಾಮಾನದ ಒಂದು ಆಧಾರದ ಮೇಲೆ ವಲಯಗಳನ್ನು ಮಾಡಿದ್ವಿ. ಅದರಲ್ಲಿ ವಲಯಗಳಲ್ಲಿ ಮುಖ್ಯವಾಗಿ ಜೋನ್ ವಲಯ 3, 8, 2, 1 ಮತ್ತು ಇದು ಉತ್ತರ ಕರ್ನಾಟಕದ ವಲಯಗಳು. ಆಮೇಲೆ ದಕ್ಷಿಣ ಕರ್ನಾಟಕದ ವಲಯಗಳಿಂದ ವಿಶೇಷವಾಗಿ ಮಂಡ್ಯ ಮೈಸೂರು ಭಾಗದಲ್ಲಿ ನಾವು ಕಬ್ಬನ್ನು ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದೇವೆ. ಸೊ ಈ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಈಗ ಒಂದು ಪ್ರಸಕ್ತ ವರ್ಷದಲ್ಲಿ ನಾವು ಸುಮಾರು 600,000 hectares ಕಬ್ಬನ್ನು ಬೆಳೀತಾ ಇದ್ದೇವೆ. ಸುಮಾರು 5.9 lakh tons ನಾವು ಉತ್ಪಾದನೆ ಮಾಡಿ ನಮ್ಮ ಒಂದು ರಾಜ್ಯದ ಸರಾಸರಿ ಇಳುವರಿ ಸುಮಾರು 98 tons ಪ್ರತಿ ಹೆಕ್ಟರ್ಗಿದೆ. ಆದರೆ ಈ ಒಂದು ಸರಾಸರಿ ಇಳುವರಿ ನಮ್ಮ ಒಂದು ಉತ್ತರ ಕರ್ನಾಟಕದ ಮುಖ್ಯ ಒಂದು ಪ್ರದೇಶಗಳಾದಂಥ ವಲಯ 3, 2, 1, 8 ಈ ವಲಯಗಳನ್ನು ಮತ್ತು ಸ್ವಲ್ಪ ಮಟ್ಟಿಗೆ ವಲಯ 9 ಮತ್ತು 10 ಸಹಿತ ಕಬ್ಬನ್ನು ಬೆಳೀತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ಒಂದು ಒಂದು ಕಂಟ್ರಿಬ್ಯೂಷನ್ ನೋಡಿದರೆ ಸುಮಾರು 400,000 hectares ನಾವು ಕಬ್ಬನ್ನು ಬೆಳೀತೇವೆ. ಅಂದರೆ ಸುಮಾರು 2/3 ಒಂದು ಕಬ್ಬಿನ ಉತ್ಪಾದನೆ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಆಗ್ತಾಯಿದೆ. ಆಮೇಲೆ ಮಿಕ್ಕಿದ್ದು 1/3 ಭಾಗವನ್ನು ನಾವು ಮಂಡ್ಯ ಮೈಸೂರು ಭಾಗದಲ್ಲಿ ದಕ್ಷಿಣದ ಒಂದು ರಾಜ್ಯದ ದಕ್ಷಿಣ ಭಾಗದಲ್ಲಿ ಬೆಳೀತಾ ಇದ್ದೀವಿ. ಸೊ ಇಳುವರಿ ಮತ್ತು ರಿಕವರಿಗೆ ನಾವು ಉತ್ತರ ಭಾಗ ಮತ್ತು ದಕ್ಷಿಣದ ಭಾಗಗಳನ್ನು ಹೋಲಿಸಿದಾಗ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿಯಾಗಿ ನಾವು ರಿಕವರಿಯನ್ನು ಕಾಣ್ತಾ ಇದ್ದೇವೆ. ಸುಮಾರು ದಕ್ಷಿಣಕ್ಕೆ ಹೋಲಿಸಿದರೆ ಸುಮಾರು 1.5-2 points ರಿಕವರಿಯನ್ನು ನಾವು ಜಾಸ್ತಿ ಪಡ್ಕೊಳ್ತಾ ಇದ್ದೀವಿ. ಆಮೇಲೆ ನಾವು ಇಳುವರಿ ನೋಡಿದರೆ ಸುಮಾರು 10-12% ಅಷ್ಟು ಇಳುವರಿ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ. ಅಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ದಕ್ಷಿಣಕ್ಕೆ ಕಂಪೇರ್ ಮಾಡಿದರೆ, ಹೋಲಿಸಿದರೆ ನಮ್ಮ ಉತ್ತರ ಕರ್ನಾಟಕದ ಕಬ್ಬಿನ ಇಳುವರಿ ಸುಮಾರು 10-12% ಕಡಿಮೆ ಇದೆ. ಆದರೆ ತದ್ವಿರುದ್ಧವಾಗಿ ದಕ್ಷಿಣದಲ್ಲಿ ಇಳುವರಿ ಸುಮಾರು ಅವ್ರದ್ದೊಂದು ಆ್ಯಾವ್ರೇಜ್ ಸುಮಾರು 104-106 ಟನ್ ಪ್ರತಿ ಹೆಕ್ಟರ್ಗಿದೆ. ನಮ್ಮದು 95-96 ಟನ್ ಪ್ರತಿ ಹೆಕ್ಟರ್ಗಿದೆ. ಸುಮಾರು 10-12% ಇಳುವರಿ ಡಿಫ್ರೆನ್ಸ್ ಕಡಿಮೆ ಇದೆ ನಮ್ಮಲ್ಲಿ. ಆದರೆ ರಿಕವರಿಯಲ್ಲಿ, ಶುಗರ್ ರಿಕವರಿ, ಸಕ್ಕರೆ ಪ್ರಮಾಣ ನಮ್ಮಲ್ಲಿ ಸುಮಾರು 1-2 ಯೂನಿಟ್ ಅಷ್ಟು ಜಾಸ್ತಿ ಇದೆ. ಇದು ಯಾಕಪ್ಪ ಅಂತಂದರೆ, ನಮ್ಮ ಒಂದು ಕ್ರಷಿಂಗ್ ಸೀಸನ್ ಏನಿದೆಯಲ್ಲ, ಕ್ರಷಿಂಗ್ ಸೀಸನ್ ಅಂತ ಕಬ್ಬು ನುರಿಸುವ ಒಂದು ಸೀಸನ್ ಅಥವಾ ಒಂದು ಕಾಲ ಏನಿದೆ, ಅವಧಿ ಏನಿದೆ ಅಲ್ಲ, ಇದು ಚಳಿಗಾಲ ಸ್ಟಾರ್ಟ್ ಆಗೋದಕ್ಕೆ ಮತ್ತು ಹೂವಾಡು ಕ್ರಿಯೆಗೆ ಸ್ಟಾರ್ಟ್ ಆಗಿ ಪ್ರಾರಂಭ ಆಗೋದಕ್ಕೆ ಮತ್ತು ಇವೆರಡು ಕಾರಣ, ಒಂದು ಎರಡು ವಿಶೇಷತೆಗಳು. ಆಮೇಲೆ ಮತ್ತೊಂದಂದರೆ, ಇಲ್ಲಿ ಜಾಸ್ತಿಯಾಗಿ ನಾವು ಜಾಸ್ತಿ ಸಕ್ಕರೆ ಅಂಶ ಇರುವಂಥ ತಳಿಗಳನ್ನು ಬೆಳೀತಾ ಇದ್ವಿ. ಇದು ಅದರಲ್ಲಿ ವಿಶೇಷವಾಗಿ 86-37 ಅನ್ನು ತಳಿಯಿದೆ. ಅದು ಸುಮಾರು ಒಂದು 50-55% ಪ್ರದೇಶವನ್ನು ಈ ತಳಿಯಿಂದನೇ ನಾವು ಜಾಸ್ತಿಯಾಗಿ ಪಡ್ಕೊಳ್ತಾ ಇದ್ದೀವಿ. ಒಂದು ಮಿಕ್ಕಿದ್ದ ತಳಿಗಳು ಇದ್ದರೂ ಸಾಕಷ್ಟು ತಳಿಗಳು ಅದಾವೆ, ಅವು ಸಹಿತ 86-37 ಮತ್ತು ಅದಕ್ಕಿಂತ ರಿಕವರಿ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ರಿಕವರಿ ಜಾಸ್ತಿ ಇದೆ. ಇನ್ನೊಂದಂದರೆ, ಈ ಚಳಿಗಾಲದಲ್ಲಿ ನಮ್ಮದು ಡೈರ್ನಲ್ ಟೆಂಪ್ರೇಚರ್ ವೇರಿಯೇಷನ್ ಅಂತೀವಿ ನಾವು. ಅಂದರೆ ಚಳಿಗಾಲ ನಮ್ಮಲ್ಲಿ ಹೇಗಿರುತ್ತೆ ಅಂದರೆ, ರಾತ್ರಿ ಶೀತ ಹವೆ ಇದ್ದು ಒಣ ಹವೆ ಇರುತ್ತೆ, ಒಣದಿರ್ತದೆ. ಆಮೇಲೆ ದಿವಸದ ಅವಧಿಯಲ್ಲಿ ಸಾಕಷ್ಟು ಬಿಸಿಲಿರ್ತದೆ. ಸೊ ಇದು ರಾತ್ರಿ ಮತ್ತು ದಿವಸದ ಅವಧಿಯಲ್ಲಿ ಟೆಂಪ್ರೇಚರ್ ಡಿಫ್ರೆನ್ಸ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಎಲೆಗಳಲ್ಲಿ ಏನು ಸಕ್ಕರೆಯನ್ನು ತಯಾರಾಗಿರ್ತದೆ, ಫೋಟೋಸಿಂಥೆಸಿಸ್ ಏನಾಗ್ತದೆ, ಎಲ್ಲವೂ ಫೋಟೋಸಿಂಥೆಸಿಸ್ ಏನಾಗ್ತದೆ, ಅವೆಲ್ಲವೂ ಕಾಂಡದಲ್ಲಿ ಶೇಖರಣೆಯಾಗಿ ರೈಪನಿಂಗ್ ಪ್ರೊಸೆಸ್ ಅಂದರೆ ಕಬ್ಬಿನ ಬಲಿಯುವಿಕೆ ಕ್ರಿಯೆ ಏನಾಗ್ತದೆ, ಅದು ಹೆಸನ್ ಆಗುತ್ತೆ, ಫಾಸ್ಟ್ ಆಗುತ್ತೆ. ಸೊ ಹಿಂಗಾಗಿ ಈ ಒಂದು 2-3 ಅಂಶಗಳಿಂದ ಚಳಿಗಾಲ ಮತ್ತು ಡೈರ್ನಲ್ ವೇರಿಯೇಷನ್ನು, ಒಳ್ಳೆಯ ಸಕ್ಕರೆ ಇರುವಂಥ ತಳಿಗಳು, ಈ ಒಂದು ಕಾರಣದಿಂದ ಮತ್ತು ನಮ್ಮ ಕ್ರಷಿಂಗ್ ಸೀಸನ್ನು ಮತ್ತು ಚಳಿಗಾಲ ಒಮ್ಮೆ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ರಿಕವರಿ ಜಾಸ್ತಿ ಇದೆ. ಒಂದು ಆಮೇಲೆ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ, ಈ ಇಳುವರಿ ಕಡಿಮೆ ಆಗಲಿಕ್ಕೆ ಕಾರಣ, ರಿಕವರಿ ಚೆನ್ನಾಗಿದೆ ಬಟ್ ಈ ಇಳುವರಿ ಕಡಿಮೆ ಆಗಿದೆ, ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇರೋದಂದರೆ ಹೂವಿನ ಸಮಸ್ಯೆ. ಹೂವಾಡುವ ಕ್ರಿಯೆ ಭಾಳ ಆಗುತ್ತೆ. ಇತ್ತಿತ್ತಲಾಗಿ 4-5 ವರ್ಷಗಳಲ್ಲಂತೂ ಎಲ್ಲ ತಳಿಗಳು ಸಹಿತ ಹೂವು ಆಗ್ತಾ ಇದ್ದಾವೆ. ಅದರಲ್ಲಿ 86-97 ಇನ್ನೂವರೆಗೂ ಸಹಿತ ನಾವು 4-5 ವರ್ಷದಿಂದ ನೋಡಿದರೆ ನಾವು ಹೂವಾಡುವ ಅಥವಾ ನಾನ್ ಫ್ಲವರಿಂಗ್ ವೆರೈಟಿ ಅಂತಿದ್ವಿ 86-97. ಆದರೆ ಇತ್ತಿತ್ತಲಾಗಿ 4-5 ಸೀಸನ್ಗಳ ನೋಡಿದರೆ ನಾವು ಅದಕ್ಕೆ 90% ಹೂವು ಆಡ್ತಾ ಇದೆ. ಹೀಗಾಗಿ ಈ ಹೂವಾಡುವ ಕ್ರಿಯೆಯಿಂದ ನಮಗೆ ತೊಂದರೆ ಏನಾಗ್ತದೆ ಅಂದರೆ, ಇಳುವರಿಯಲ್ಲಿ ಸುಮಾರು ಒಂದು 10-15% ಇಳುವರಿ ಕಡಿಮೆ ಆಗ್ತಾ ಇದೆ ನಾಟಿ ಬೆಳೆಯಲ್ಲಿ. ಆಮೇಲೆ ಕುಳೆ ಸಹಿತ ಹೂವಾಡುವ ಒಂದು ಹೂವಾಡಿದಂಥ ಒಂದು ಬೆಳೆ ಲೇಟಾಗಿ ಕಟಾವಾಗ, ಅಂದರೆ ಡಿಸೆಂಬರ್ ನಂತರ ಕಟಾವಾದಾಗ ಕುಳೆಯ ಒಂದು ಮೊಳಕೆ ಪ್ರಮಾಣ ಕಡಿಮೆ ಆಗಿ ಮುಂದಿನ ಕುಳೆ ಇಳುವರಿ ಸಹಿತ ಕಡಿಮೆ ಆಗ್ತಾ ಇದೆ. ಒಂದು ಆಮೇಲೆ ಹೂವಾಡುವಂಥ ಒಂದು ಬೆಳೆಯಿಂದ ಮೇವಾಗುವುದಿಲ್ಲ, ಕಬ್ಬಿನ ತುದಿಯಿಂದ ವಾಡೆ ಅಂತೀವಿ ನಾವು ಎಲ್ಲ ಉತ್ತರ ಕರ್ನಾಟಕದಲ್ಲಿ. ಸೊ ವಾಡೆ ಆಗುವುದಿಲ್ಲ, ಮೇವಾಗುವುದಿಲ್ಲ. ಸೊ ಹಿಂಗಾಗಿ ಈ ಮೇವಿನ ಒಂದು ತೊಂದರೆಯೂ ಆಗುತ್ತೆ. ಪ್ಲಸ್ಸು ಈ ಮೇವಾಗಲಾರದ ಒಂದು ಕಾರಣದಿಂದ ರೈತನಿಗೆ ಸುಮಾರು 1 ಟನ್ನಿಗೆ 100-200 ರೂಪಾಯಿ ಜಾಸ್ತಿ ಒಂದು ಖರ್ಚು ಮಾಡಬೇಕಾಗುತ್ತೆ, ಕಟಾವಿನ ಖರ್ಚು ಜಾಸ್ತಿ ಆಗ್ತಾ ಇದೆ. ಸೊ ಇವೆಲ್ಲ ತೊಂದರೆಗಳು ರೈತನಿಗೆ ಆಗ್ತಾ ಇದ್ದಾವೆ. ಅದರಲ್ಲಿ ಸ್ವಲ್ಪ ಕಾರ್ಖಾನೆವರೆಗೂ ಇದರಿಂದ ಬಿಸಿ ತರ್ತಾ ಇದೆ. ಯಾವುದಂದರೆ ಸ್ವಲ್ಪ ರಿಕವರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಆದರೂ ಸಹಿತ ಅಂಥ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ನಷ್ಟ ಆಗ್ತಾ ಇಲ್ಲ. ಈಗ ಕರೆಯನ್ನು ತಗೊಳ್ಳೋಣ ರೈತರದು. ಹಲೋ. ಹಾಂ, ಅಂದರೆ ಈಗ ತಳಿಯೂ ಕೂಡ ಮುಖ್ಯವಾದದ್ದೇ ಅಲ್ವಾ? ಹೌದು. ಹಲೋ. ಹಲೋ, ನಮಸ್ತೆ. ನಾವು ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ. ಪ್ರಶ್ನೆ ಕೇಳಿ ಭೀಮರಾವ್. ನಾವೊಂದು 2 ಎಕರೆ ಕಬ್ಬು ನಾಟಿ ಮಾಡ್ಬೇಕು ಮಾಡಿದೇವ್ ರೀ ಸರ್. ಮಾಡ್ಬೇಕಂತ ಮಾಡಿರಿ, ಇನ್ನೂ ಮಾಡಿಲ್ಲ. ಯಾವ್ದ್ರ ಬೀಜ ಐತೇನ್ರಿ? ಹಾಂ, ಅದಾವೆ ಸಾಕಷ್ಟು. ಈಗಾಗಲೇ ನಾ ಆಗಲೇ ಹೇಳಿದಂಗೆ, ನಾನು ಪ್ರಸ್ತಾವನೆಯಲ್ಲೇ ಹೇಳಿದೆ, ಈಗ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆ ಇರೋದು ಹೂವಾಡೋದು. ಸೊ ಈ ಹೂವಾಡು ಸಮಸ್ಯೆಯಿಂದ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ನಷ್ಟಗಳು ಅನುಭವಿಸ್ತಾ ಇದ್ದಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕಂತೇಳಿ 3 ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಗುಂಪಿನಲ್ಲಿ ನಾವು ಹೂವು ಮತ್ತು ಸುಂಕರಿತ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಸೊ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ತಮಗೆಲ್ಲ ಗೊತ್ತಿದ್ದಂಗೆ, ಅಲ್ಪಾವಧಿ ಗುಂಪಿನಲ್ಲಿ ಕೊಯಮತ್ತೂರಿಂದ ಪ್ರಸಾರ ಆಗಿರುವಂಥ ಶಿವು 9004 ಅಂತೇಳಿ, ಇದಕ್ಕೆ ಅಮೃತ ಅಂತೇಳಿ ಕರೀತಾರೆ, ಈ ಒಂದು ತಳಿ ಇದೆ. ಇನ್ನೊಂದು ನಮ್ಮ ಸಂಕೇಶ್ವರ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದಂಥ ಸಿಒ ಸಂಕೇಶ್ವರ್ 9711 ಅಂತೇಳಿ, ಇವು 2 ಅಲ್ಪಾವಧಿ ತಳಿಗಳದಾವ. ಆಮೇಲೆ ಇವು ಹೂವು ಮತ್ತು ಸುಂಕರಿತ ಅದಾವ. ಆಮೇಲೆ ಸ್ವಲ್ಪ ಸಿಗ್ತ ಬೀಜ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾವ. ಈಗ ಸದ್ಯದ ಮಟ್ಟಿಗೆ ಬೀಜ ಈಗ ಖಾಲಿಯಾಗುವ ಒಂದು ಮಟ್ಟಕ್ಕೆ ಬಂದಿದಾವ. ಬಟ್ ಮುಂದೆ ಮುಂಬರುವ ಸೀಸನ್ಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೀಜ ಪೂರೈಕೆ ಆಗ್ತಾ ಇದಾವೆ. ಆಮೇಲೆ ಮಧ್ಯಮಾದಿ ಗುಂಪಿನಲ್ಲಿ ಈ 86-032 ತಳಿ ಏನಿದಲ್ಲ ಅದಕ್ಕೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಹೂ ಬರ್ತಾ ಇದೆ. ಸೊ ಅದರ ಅದಕ್ಕೆ ಪರ್ಯಾಯವಾಗಿ ನಾವು ಹೂವು ಮತ್ತು ಸುಂಕರಿತ ತಳಿಯನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಅದು ದೊಡ್ಡ ಪ್ರಮಾಣದಲ್ಲಿ ಬೀಜ ಸಹಿತ ಪ್ರಸಾರ ಮಾಡ್ತಾ ಇದ್ವಿ. ಅದು ಅಂದರೆ ಶಿವಸಂಕೇಶ್ವರ 92-27 ಅಂತೇಳಿ. ಸೊ ಇದ್ರ ಜೊತೆಗೇ ಈ ವರ್ಷ ನಾವು ಮತ್ತೊಂದು ಶಿವಸಂಕೇಶ್ವರ 13-436 ಅಂತೇಳಿ ನಾವು ತಳಿಯನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಮಾಡಿ ಬೀಜವನ್ನು ಪೂರೈಕೆ ಮಾಡ್ತಾ ಇದ್ದೀವಿ. ಧನ್ಯವಾದ. ದೂರ ಆಗಲ್ ಬಿಡ ಸರ್, ಸ್ನೇಹಿತ ಹೋಗಿ ನೋಡ್ಕೊಂಡ್ ಬರ್ತೇವೆ ತಗೋರಿ. ಧನ್ಯವಾದ ಭೀಮರಾವ್ ಅವರೇ. ಹಲೋ. ಹಲೋ ಸರ್. ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು? ನಮಸ್ಕಾರ ಸರ್, ಚಿದಾನಂದ ಬಿರಾದರ್ ಅಂತೇಳಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ನಿಂದ ಮಾತಾಡ್ತಾ ಇದ್ದೀನಿ ಸರ್. ಬಿರಾದರ್ ಪ್ರಶ್ನೆ ಕೇಳ್ರಿ ಸರ್. ಇದು ಕಬ್ಬಿನ ಬೆಳೆಗೆ ಹನಿ ನೀರಾವರಿ ಪದ್ಧತಿ ಅನುಸರಿಸೋದ್ರಿಂದ ಏನಾದರೂ ಸಬ್ಸಿಡಿ ಇದೆಯಾ ಸರ್ ತಮ್ಮಿಂದ, ತಮ್ಮ ಇಲಾಖೆಯಿಂದ? ಸರ್, ಇದು ನಾವು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು. ಆ್ಯಕ್ಚುಲಿ ಕೃಷಿ ಇಲಾಖೆಯವರು 90% ಹನಿ ನೀರಾವರಿಗೆ ಸಬ್ಸಿಡಿ ಕೊಡ್ತಾರೆ. ಹನಿ ನೀರಾವರಿಯಿಂದ ನಾವು ಒಂದು ಒಳ್ಳೆಯ ನೀರಾವರಿ ತಾಂತ್ರಿಕತೆಯನ್ನು ಅಳವಡಿಸ್ಕೋಬೋದು, ಹೆಚ್ಚಿನ ಇಳುವರಿ ಪಡಿಬೋದು. ಯಾಕಂದರೆ ಬೇರೆ ವಲಯನಾಗೆ ನೀರು ಬೀಳ್ತದೆ, ನೀರಿನ ಒಂದು ಉಳಿತಾಯ ಆಗ್ತದೆ. ಕಬ್ಬು 1 ಎಕರೆಗೆ 1 ಕೋಟಿ ಲೀಟರ್ ನೀರು ಬೇಕಾಗ್ತದೆ. ಹನಿ ನೀರಾವರಿಯಿಂದ 50% ನೀರಿನ ಉಳಿತಾಯ ಮಾಡ್ಬೋದು. ನೀರಿನ ಉಳಿತಾಯ ಅಲ್ಲದೆ ಇಳುವರಿ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ನೀವು ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಒಂದು ಸಂಪರ್ಕ ಮಾಡಿರಿ, ಅಲ್ಲಿ ಸಬ್ಸಿಡಿ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಧನ್ಯವಾದ ಚಿದಾನಂದ ಅವರೇ. ಹಲೋ, ನಮಸ್ತೆ ರೀ. ನಮಸ್ತೆ, ತಮ್ಮ ಹೆಸರು? ಹಲೋ, ನಮಸ್ತೆ ರೀ. ನಮಸ್ತೆ, ತಮ್ಮ ಹೆಸರು? ಹಲೋ. ಹಲೋ ಹೇಳಿ. ನಮಸ್ತೆ ಹೇಳಿ. ಹಾ ಹೇಳಿ, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಸರ್. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಹಲೋ ಹೇಳಿ, ನಿಮ್ಮ ಹೆಸರು ಏನು? ಹಲೋ ಹಲೋ ಹಾಂ ಹೇಳಿ, ನಿಮ್ಮ ಹೆಸರು ಹೇಳಿ. ಹಲೋ ಹಲೋ ನಮಸ್ತೆ ರೀ. ನಮಸ್ತೆ, ತಮ್ಮ ಹೆಸರು? ಹಲೋ ಸರ್. ಹಲೋ ಹೇಳ್ರಿ, ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಹಲೋ. ಹಾಂ ಹೇಳಿ. ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಸರ್, ಬಸವರಾಜ್ ಪಾಟೀಲ್ ಅಂತೇಳಿ ಮಾತನಾಡೋದು. ಎಲ್ಲಿಂದ ಸರ್? ಬಿಜಾಪುರ್ ಡಿಸ್ಟ್ರಿಕ್ಟ್ ಬಬಲೇಶ್ವರ ಗ್ರಾಮದಿಂದ ಸರ್. ಪ್ರಶ್ನೆ ಕೇಳಿ ಬಸವರಾಜ್. ಸರ್, ಈ ಕಬ್ಬಿನ ಬೆಳೆಯಲ್ಲಿ ಬಿಳಿ ಏನೇ ರೋಗ ತುಂಬಾ ಜಾಸ್ತಿ ಇದೆ ಸರ್, ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಸರ್, ಇದು ಬಿಳಿ ಉಣ್ಣಿ ಎದಕ್ಕೆ ಬರ್ತದಂದ್ರೆ, ಬೀಜ ನೀವು ಆಯ್ಕೆ ಮಾಡುವಲ್ಲಿ ಬಿಳಿ ಉಣ್ಣಿ ಭಾಗದಿಂದ ಬೀಜ ತಗೊಂಡಿದ್ರಿ ಅಂದ್ರೆ ಅದರದಿಂದ ಬರ್ತದೆ. ಅಗಲ ಅಂತರ ಸಾಲಿನಲ್ಲಿ ಕಬ್ಬು ಬೆಳೆದ್ರೆ ಇದ್ರ ಬಾಧೆ ಬಹಳ ಕಡಿಮೆ ಇರ್ತದೆ. ಆಮೇಲೆ ನಮ್ಮ ಶಂಕೇಶ್ವರದಿಂದ ಒಂದು ತಳಿ ಬಿಡುಗಡೆ ಆಗಿದೆ, SNK 049 ಅಂತೇಳಿ, ಬಿಳಿ ಉಣ್ಣಿಗೆ ಸಹಿಷ್ಣುತೆ ಹೊಂದಿದಂಥ ತಳಿ ಅದು. ಆ ಕಡೆ ಇದ್ರ ಭಾಗನಾಗ ಜಮಖಂಡಿ ಮತ್ತು ಮುಧೋಳ ಭಾಗನಾಗ ಭಾಳಷ್ಟು ಬೆಳೀತಾರೆ, ಅದನ್ನು ಮಾಡ್ಕೋರಿ. ಅಗಲ ಅಂತರ ಸಾಲಿನಾಗ ಕಬ್ಬನ್ನು ಬೆಳೆದು ಅದಕ್ಕೆ ಚಲೋ ತಂಗೆ ಗಾಳಿ ಆಡುವಂಗೆ ನೋಡ್ಕೋರಿ. ಆಮೇಲೆ ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಅಂದರೆ, ನೀವು ಈ ಬಿಳಿ ಉಣ್ಣಿ ಬಾಧೆ ಆಗಲ್ದಂಥ ಇದರದಿಂದ ಬೀಜವನ್ನು ಆಯ್ಕೆ ಮಾಡಬೇಕು. ಆಮೇಲೆ ಅದರ ಬಾಧೆ ಏನಾದರೂ ಕಂಡು ಬಂದಿತ್ತಪ್ಪ ಅಂದರೆ ನೀವು ಒಂದು ಸಿಂಪರ್ನೆ ತೆಗೆದುಕೊಳ್ಬೇಕು. ಮೊದಲು ಏನು ಮಾಡ್ಬೇಕಂದ್ರೆ, ಹೊಲದ ಸುತ್ತಲೂ ಬರ್ತದೆ ಅದು, ಒಮ್ಮೆ ಒಳಗೆ ಬರೋಂಗಿಲ್ಲ ಅದು. ಒಳ ಭೂಮಿ ಒಮ್ಮೆ ಅಂದರೆ ಎಲ್ಲ ಇದಕ್ಕೆ ಎಲೆಗಳಿಗೆ ಹಚ್ಕೊಂಗಿಲ್ಲ, ಅದು ಮೊದಲು ದಂಡಿಗೆ ಬಂದಿರ್ತದೆ. ಅದು ತಾವು ದಂಡಿಗೆ ಕ್ರಾಪ್ ಎಲ್ಲ ನೋಡಿಕೊಂಡು ಎಲೆಗಳನ್ನು ಕಟ್ ಮಾಡಿ ಒಂದು ಬಕೆಟ್ನಾಗೆ ಒಂದು ಸ್ವಲ್ಪ ಔಷಧ ಹಾಕ್ಕೊಂಡು ಅದನ್ನು ಎದ್ದು ಎಲ್ಲರೇ ಒಂದು ತೆಗೆದು ಅದನ್ನು ಮುಚ್ಚಿ ಸುಟ್ಬಿಟ್ರೆ ಅದು ಬಾಧೆ ಕಡಿಮೆ ಆಗ್ತದೆ. ಅದ್ರ ಜೊತೆ ಎಸ್ಪೇಟ್ ಅಂತೇಳಿ ಒಂದು ಕೆಮಿಕಲ್ ಸಿಗ್ತದೆ ಮಾರ್ಕೆಟ್ನಾಗೆ, 1 gram 1 liter ನೀರಿಗೆ ಹಾಕಿ ಒಂದು ಟ್ಯಾಂಕಿಗೆ ಒಂದು ಕನ್ನಿ ಬೆಲ್ಲ ಹಾಕ್ರಿ. ಬೆಲ್ಲ ಹಾಕಿ ಸಿಂಪರ್ನೆ ಕೈಗೊಂಡ್ರೆ ಇದರ ಬಾಧೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಇಲ್ಲ, ಯಾವ್ದು ಬೆಲ್ಲ ಹಾಕಿದ್ರು ನಡೀತದೆ, ಕೆಮಿಕಲೇ ಹಾಕ್ತಿರ್ತಿರಲ್ಲ, ಯಾವ್ದಾದ್ರು ಬೆಲ್ಲ ಹಾಕಿದ್ರೆ ನಡೀತದೆ. ಧನ್ಯವಾದ ಬಸವರಾಜ್. ಹಲೋ ಹಲೋ ಹಲೋ ಸರ್. ಹಾಂ, ನಿಮ್ಮ ಹೆಸರು? ಹಲೋ ಹೇಳಿ, ನಿಮ್ಮ ಹೆಸರು ಹೇಳಿ. ಹಲೋ ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಇಲ್ಲ. ಹಲೋ. ಹಾಂ, ಇರಲಿ. ಅಂದರೆ ಬೆಲ್ಲ ಹಾಕೋ ಉದ್ದೇಶ ಏನು ಸರ್? ಈಗ ಬೆಲ್ಲ ಹಾಕೋ ಉದ್ದೇಶ ಇಷ್ಟೇ, ಅದು ಬಿಳಿ ಉನ್ನಿ ಎಲೆಗಳ ತೆಳಭಾಗದಲ್ಲಿ ಅದು ಇದು ಹಾಕ್ಕೊಂಡು ಅಂಟ್ಕೊಂಡಿರ್ತದೆ. ಅದಕ್ಕೆ ಅದು ಸರಿಯಾಗಿ ನಿರ್ವಹಣೆ ಆಗಬೇಕಂದ್ರೆ ಈ ಅಂಟು ದ್ರಾವಣ, ಅಂಟು ದ್ರಾವಣ ಅಂತ ಅಂತೀವಲ್ಲ, ಅದು ಅಂಟು ದ್ರಾವಣವಾಗಿ ಕೆಲಸ ಮಾಡ್ತದೆ ಅಷ್ಟೇ. ಓಕೆ, ಈಗೊಂದು ಕರೆ. ಹಲೋ ಹಲೋ ಹಾಂ ಹೇಳಿ, ನಿಮ್ಮ ಹೆಸರು? ಹಲೋ ಸರ್. ಹಾಂ ಹೇಳಿ, ನಿಮ್ಮ ಹೆಸರು ಹೇಳಿ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ, ಮಾತಾಡೋದು ಕೇಳುತ್ತಾ? ಹಲೋ ಹಲೋ ಹಲೋ ಹೇಳ್ರಿ. ಹಲೋ ಹಲೋ ಹಲೋ ಹಲೋ ಹಾಂ ಹೇಳಿ, ನಿಮ್ಮ ಹೆಸರೇನು? ಹಲೋ ರೀ. ಹಾಂ, ನಿಮ್ಮ ಹೆಸರು ಹೇಳಿ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಾಂ, ನಿಮ್ಮ ಹೆಸರು? ನಾನು ಮಾತಾಡ್ತೀನಿ. ಪ್ರಶ್ನೆ ಕೇಳಿ. ಹಲೋ. ಹಾಂ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ. ಈಗ ಪ್ರಮುಖವಾಗಿ ಪ್ರಶ್ನೆ ಅಂದರೆ, ಹಲೋ ಹಲೋ ಹಲೋ ಹಲೋ ಹಲೋ ಈಗ ನಂದು ಪ್ರಮುಖವಾದ ಪ್ರಶ್ನೆ ಏನು ಅಂತೇಳಿದ್ರೆ, ಕೆಲವು ಪ್ರದೇಶದಲ್ಲಿ ಇಳುವರಿ ಕಡಿಮೆ ಇರುತ್ತೆ, ಕೆಲವು ಪ್ರದೇಶದಲ್ಲಿ ಇಳುವರಿ ಜಾಸ್ತಿ ಇರುತ್ತೆ. ಇಲ್ಲಿ ತಳಿ ಮುಖ್ಯನೋ ಅಥವಾ ಸ್ಪೇಸಿಂಗ್ ಅಂದರೆ ಅಂತರ ಮುಖ್ಯನೋ ಅಥವಾ ನಿರ್ವಹಣೆಯಲ್ಲಿ ಏನಾದರೂ ತೊಂದರೆ ಇದೆಯೋ ಹೇಗೆ? ಯಾಕೆ ಒಂದು ಕಡೆ 100 ಟನ್ನು ಇನ್ನೊಂದು ಕಡೆ ಬೇರೆ 25-30 ಟನ್ನು ಎಷ್ಟೇ ನಿರ್ವಹಣೆ ಮಾಡಿದರೂ ಕೂಡ ಹಿಂಗಾಗ್ತಾ ಇದೆ, ಕಾರಣ ಏನು? ಈಗ ಈಗ ಮುಖ್ಯವಾಗಿ ಈಗ ಬೇಸಾಯ ಕ್ರಮಗಳ ಬಗ್ಗೆ ಏನು ವ್ಯತ್ಯಾಸಗಳಿದ್ರೆ ಅದರದ್ದು ಇಳುವರಿಯಲ್ಲಿ ಪರಿಣಾಮ ಆಗುತ್ತೆ, ಅದ್ರ ಬಗ್ಗೆ ಆಮೇಲೆ ನಮ್ಮ ನೂಲಿಯವರು ಹೇಳ್ತಾರೆ ನಿಮಗೆ. ಆದರೆ ನೀವು ಮುಖ್ಯ ಪ್ರಶ್ನೆ, ಕೆಲವು ವಲಯಗಳಲ್ಲಿ ಇಳುವರಿ ಜಾಸ್ತಿ ಇದೆ, ಕೆಲವು ವಲಯಗಳಲ್ಲಿ ಕಡಿಮೆ ಇದೆ. ಅದರಲ್ಲಿ ವಿಶೇಷವಾಗಿ ವಲಯ 3 ಮತ್ತು 8 ಈ ನಮ್ಮದು ಬೆಳಗಾವಿ, ಬೆಳಗಾವಿನ ತಾಲೂಕುಗಳಾದಂಥ ಬೈಲ್ವಂಗಲ್ಲು, ಹುಕ್ಕೇರಿ, ಚಿಕ್ಕೋಡಿ, ಅಥಣಿ, ಈ ಭಾಗ ರಾಮದುರ್ಗ, ಸವದತ್ತಿ, ಆಮೇಲೆ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಈ ವಲಯ 3 ಭಾಗಗಳು ಏನದವ, ಆಮೇಲೆ ಕೆಲವು 8 ಪ್ರದೇಶಗಳೇನದಲ್ಲ, ಇಲ್ಲಿ ನಾಟಿ ಒಂದು ಸಮಯ ಸ್ವಲ್ಪ ಜಲ್ದಿ ಇದೆ. ಅಂದರೆ ಏನು, ನಾವು ಆಗಸ್ಟ್ನಿಂದ ಹಿಡ್ಕೊಂಡು ಡಿಸೆಂಬರೊಳಗೆ ಸುಮಾರು ಹೆಚ್ಚು ಕಡಿಮೆ 80% ನಾಟಿ ಮುಗಿದಿರ್ತದೆ ಈ ಅವಧಿಯಲ್ಲಿ. ಆದರೆ ಇದನ್ನೇ ನಾವು ನಾಟಿ ಸಮಯ ನಾವು ಈಗ ಝೋನ್ 10 ಮತ್ತು 9 ಅಂದರೆ ವಿಶೇಷವಾಗಿ ಜಾಸ್ತಿ ಮಲೆನಾಡು ಪ್ರದೇಶ ಏನದಲ್ಲ, ಈಗ ಹಳಿಯಾಳು, ದಾಂಡೇಲಿ, ಬೆಳಗಾವಿ ತಾಲೂಕು, ಖಾನಾಪುರ ತಾಲೂಕು, ಶಿರ್ಸಿ, ಕುಮಟಾ ಈ ಭಾಗಗಳಲ್ಲಿ ಏನಾಗುತ್ತೆ ಅಂದರೆ ನಾಟಿ ಸಮಯ ಲೇಟಾಗಿ ನಾಟಿ ಮಾಡ್ತಾರೆ. ಅಂದರೆ ಹೆಚ್ಚು ಕಡಿಮೆ ಭತ್ತ ಆದ ನಂತರ, ಅಂದರೆ ಭತ್ತ ಬೆಳೆ ತಗೊಂಡ ನಂತರ ಡಿಸೆಂಬರ್ ನಂತರ, ಡಿಸೆಂಬರ್ ಜನವರಿಯಲ್ಲಿ ಮ್ಯಾಕ್ಸಿಮಮ್ 80% ನಾಟಿ ಮಾಡೋದು ಆ ಸಮಯದಲ್ಲೇ. ಸೊ ಲೇಟಾಗಿ ನಾಟಿ ಮಾಡೋದ್ರಿಂದ ಮುಂದಿನ ವರ್ಷ ಅದು ನವಂಬರ್ಗೆ ಅದು ಹೂ ಬಂದಿರ್ತದೆ. ಸೊ ಡಿಸೆಂಬರ್ದಿಂದ ನವಂಬರಿಂದ ಸುಮಾರು 10-11 ತಿಂಗಳು ಅಷ್ಟೇ ಬೆಳೀಲಿಕ್ಕೆ ಅವಧಿ ಸಿಗ್ತದೆ. ಅದಕ್ಕೆ ಅವಧಿ ಕಡಿಮೆ ಸಿಗೋದ್ರಿಂದ ಇಳುವರಿ ಕಡಿಮೆ ಆಯಿತು. ಆದರೆ ಇದೇ ನಾವು ಈ ಝೋನ್ 8 ಮತ್ತು 3 ಹೋಲಿಸಿದಾಗ ಇಲ್ಲಿ ನಾವು ಜಲ್ದಿ ನಾಟಿ ಮಾಡ್ತೀವಿ. ಡಿಸೆಂಬರ್ಕ್ಕಿಂತ ಮುಂಚೆ ಅಂದರೆ ಜುಲೈ ಆಗಸ್ಟ್ನಿಂದ ಹಿಡ್ಕೊಂಡು ಡಿಸೆಂಬರ್ ಮಟ್ಟ ನಾಟಿ ಮಾಡ್ತೀವಿ. ಸೊ ನಾವು ಎಷ್ಟು ಜಲ್ದಿ ನಾಟಿ ಮಾಡ್ತೀವಿ ಅಷ್ಟು ಎಕರೆಗೆ 5-6 ಟನ್ ಇಳುವರಿ ಜಾಸ್ತಿ ಹಾಕೊತ ಹೋಗುತ್ತೆ. ಎಷ್ಟು ಜಲ್ದಿ ಮಾಡ್ತೀವಿ ಅಷ್ಟು ಇಳುವರಿ ಜಾಸ್ತಿ ಹಾಕೊತ ಹೋಗುತ್ತೆ. ಇದು ಮುಖ್ಯ ಕಾರಣ. ಮತ್ತೊಂದಂದರೆ ಈ ಮಲೆನಾಡು ಪ್ರದೇಶದಲ್ಲಿ ಹೂವಿನ ಒಂದು ಬರುವಕ್ಕೆ ಕ್ರಿಯೆ ಏನದಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಹೂ ಬರ್ತಾ ಇದೆ. ಸೊ ಹಿಂಗಾಗಿ ಈ ಹೂ ಬರುವ ಕ್ರಿಯೆಯಿಂದ ಮತ್ತು ಲೇಟಾಗಿ ಕಟಾವಾಗೋದ್ರಿಂದ ಇಳುವರಿಯಲ್ಲಿ ಕಡಿಮೆ ಆಗ್ತಾ ಇದೆ. ಆದರೆ ಇದೆಯನ್ನು ನಾವು ಇದಕ್ಕೆ ಹೋಲಿಸಿದರೆ, ನಾವು ವಲಯ 8 ಮತ್ತು 3 ಹೋಲಿಸಿದರೆ ಹೂವಿನ ಪ್ರಮಾಣ ಈ ಮಲೆನಾಡು ಪ್ರದೇಶಕ್ಕಿಂತ ಕಡಿಮೆ ಇರೋದ್ರಿಂದ ಹಿಂಗಾಗಿ ನಮಗೆ ಇಳುವರಿ ಈ ವಲಯಗಳಲ್ಲಿ ಇಳುವರಿ ಜಾಸ್ತಿ, ಈ ವಲಯದಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಕೆಲವೊಂದಿಷ್ಟು ಪ್ರದೇಶದೊಳಗೆ 100 ಟನ್ ಅಂತೀವಿ, ಕೆಲವೊಂದಿಷ್ಟು ಪ್ರದೇಶದಾಗ 30 ಟನ್ ಅಂತೀವಿ. ತೀರ ಅಷ್ಟು ವ್ಯತ್ಯಾಸನ ಅಂತ ಅದಕ್ಕೀಗ ಸರ್ ಇದರಲ್ಲಿ ನೀವು ಪ್ರಶ್ನೆ ಕೇಳಿದ್ರಲ್ಲ, ವಲಯ ಮೂರು ವಲಯ ಎಂಟರಲ್ಲಿ ಯಾಕೆ ವ್ಯತ್ಯಾಸ ಅದ ಅಂದರೆ, ಒಂದು ತಳಿಗಳ ಬಗ್ಗೆ ಮುಖ್ಯಸ್ಥರು ಹೇಳಿದ್ರು, ಈಗ ಅದೇ ರೀತಿ ಬೇಸಾಯ ಕ್ರಮಗಳಲ್ಲಿಯೂ ಬಹಳಷ್ಟು ವ್ಯತ್ಯಾಸ ಅದಾವೆ, ಗಣನೀಯವಾದಂಥ ವ್ಯತ್ಯಾಸ ಅದಾವೆ. ಈಗ ಕಬ್ಬು ಒಂದು ಎಕರೆಗೆ 40-45 ಸಾವಿರ ಅಷ್ಟೇ ಕಬ್ಬು ಕೂಡ್ತದೆ ಅಂತ ಹೇಳ್ತೀವಿ ನಾವು ವೈಜ್ಞಾನಿಕವಾಗಿ ಸಂಖ್ಯೆ ಕಬ್ಬಿನ ಸಂಖ್ಯೆ. ಈಗ ನೀವು ವಲಯ ಈ 8-9 ಗುಡ್ಡಗಾಡು ಪ್ರದೇಶ ಅಥವಾ 9-10 ಹೋದಾಗ ಅವರು ಕಡಿಮೆ ಅಂತರ ಸಾಲಿನಲ್ಲಿ ಕಬ್ಬನ್ನು ನಾಟಿ ಮಾಡ್ತಾರೆ, ಅದರಿಂದ ಬೀಜ ಹೆಚ್ಚು, ಮರಿ ಹೆಚ್ಚು, ಮರಿ ಸಾಯುವ ಸಂಖ್ಯೆ ಹೆಚ್ಚು, ಆಳುಗಳು ಹೆಚ್ಚು, ಎಲ್ಲನೂ ಹೆಚ್ಚಾಗ್ತದೆ, ಖರ್ಚುನೂ ಹೆಚ್ಚಾಗ್ತದೆ. ಆಮೇಲೆ ಅಲ್ಲಿ ಕಬ್ಬು ದಪ್ಪಾಗೋದಿಲ್ಲ, ಕಬ್ಬಿನ ತೂಕ ಬರೋದಿಲ್ಲ, ಹೀಗಾಗಿ ಆಟೋಮೆಟಿಕ್ಲಿ ಇಳುವರಿ ಅಲ್ಲಿ ಕಡಿಮೆ ಆಗ್ತದೆ. ಅಂದರೆ ಬೇಸಾಯ ಕ್ರಮಗಳನ್ನು ಬದಲಾವಣೆ ಮಾಡ್ಕೊಳ್ಳೋ ಮೂಲಕ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ಕರೆ ನೋಡೋಣ. ಓಕೆ, ಹಲೋ ಹಲೋ ಹಲೋ. ಹಾಂ ಹೇಳಿ, ನಿಮ್ಮ ಹೆಸರು? ಹಲೋ ಸರ್. ಹಾಂ ಹೇಳಿ, ನಿಮ್ಮ ಹೆಸರೇನು? ಹಸಿರು ತಾಲೂಕು ಕಟ್ಟಿಗೆ ಹರಿಯಪ್ಪ ಆಗಲ್ಲ ಮಾತಾಡೋದು ಸರ್. ಕೇಳಿಸಲ್ಲ ಸರ್, ಯಾಕೋ ಸರಿ ಸರಿ ಬರವಾದ ಸರ್, ಯಾಕೆ ಸೌಂಡ್ ಬರವಾದ ಸರ್. ಹಾಂ ಪ್ರಶ್ನೆ ಕೇಳಿ. ನೀವು ಏನು ಮಾತಾಡ್ತೀರಿ ಫೋನ್ನಾಗ, ಏನು ಬರವಾದ ಸರ್? ಹಾಂ ಪ್ರಶ್ನೆ ಕೇಳಿ. ಹಂಗೆ ಸರ್, ಹಾಂ ರೇಳಿ ಪ್ರಶ್ನೆ ಕೇಳಿ. ತಾಂತ್ರಿಕ ದೋಷ ಕಾಣ್ತದ್ರಿ ಸರ್, ಅದು ಸ್ವಲ್ಪ ಇದನ್ನ ಮಾಡಿರಿ ಸರ್. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ. ನಮಸ್ಕಾರ ಸರ್. ನಮಸ್ತೆ ಹೇಳಿ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಹಲೋ. ಹಾಂ ಒಂದು ಸ್ವಲ್ಪ ಹಲೋ, ತಾಂತ್ರಿಕ ದೋಷ ಇರೋದ್ರಿಂದ ಹೇಳಿ. ಇಲ್ಲಿ ನಾವು ಈಗ ವಲಯ ಮೂರು ಮತ್ತು ವಲಯ ಎಂಟಕ್ಕೆ ಬೇಸಾಯ ಕ್ರಮಗಳಲ್ಲಿ ವ್ಯತ್ಯಾಸಗಳಂದರೆ, ಒಂದು ವಲಯ 8 ಮತ್ತು 3ರಲ್ಲಿ ಇಲ್ಲಿ ಪೂರ್ವ ಹಂಗಾಮು ಅಂದರೆ ಅಕ್ಟೋಬರ್ ನವಂಬರಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತಾರೆ. ಆಮೇಲೆ ಕೆಲವೊಂದು 1% 10%ರಷ್ಟು ಅಡಸಾಲಿ ಪ್ಲ್ಯಾಂಟಿಂಗು ಮಾಡ್ತಾರೆ. ಅಡಸಾಲಿ ಅಂದರೆ ಜುಲೈ ಆಗಸ್ಟ್ನಲ್ಲಿ ಪ್ಲ್ಯಾಂಟಿಂಗ್ ಮಾಡೋದು ಅಂತ ಹೇಳ್ತೀವಿ, ಅಂದರೆ ನಾಟಿ ಮಾಡೋದು ಕಬ್ಬು. ಆಮೇಲೆ ಎಕ್ಸಾಲಿ ಜನವರಿ ಫೆಬ್ರವರಿಯಲ್ಲಿನೂ ಮಾಡ್ತಾರೆ. ಇವು ಮೂರು ಪದ್ಧತಿಗಳನ್ನು ಹೋಲಿಸಿದರೆ ಅಡಸಾಲಿಗಿಂತ 20% ಇಳುವರಿ ಕಡಿಮೆ ರೀ ಪೂರ್ವ ಹಂಗಾಮಿನಲ್ಲಿ ನಾಟಿ ಮಾಡೋದ್ರಿಂದ. ಆಮೇಲೆ ಎಕ್ಸಾಲಿ ಒಳಗೆ ಪೂರ್ವ ಹಂಗಾಮಕ್ಕಿಂತ 20% ಇಳುವರಿ ಕಡಿಮೆ ಆಗ್ತದೆ. ಯಾಕಂದರೆ ಅದು ಬೆಳೆಯ ಅವಧಿ ಹೆಚ್ಚು ಸಿಕ್ತಂದರೆ ಆಟೋಮೆಟಿಕ್ಲಿ ಇಳುವರಿ ಹೆಚ್ಚು ಬರ್ತದೆ. ಕಬ್ಬು ಉದ್ದಾಗ್ತದೆ, ಗನಿಕೆ ಸಂಖ್ಯೆ ಹೆಚ್ಚಾಗ್ತವೆ, ದಪ್ಪ ಆಗ್ತವೆ. ಅದು ಒಂದೇ ಅಲ್ಲ, ಅಗಲ ಅಂತರ ಸಾಲಿನಲ್ಲಿ ಕಬ್ಬು ಬೆಳೆಯೋದ್ರಿಂದ ಒಂದು ಇದು C4 ಪ್ಲ್ಯಾಂಟ್ ಅಂತ ಕರಿತೀವಿ ವೈಜ್ಞಾನಿಕವಾಗಿ. ಎಲೆಗಳಲ್ಲಿ ಸಾಕಷ್ಟು ಸೂರ್ಯನ ಕಿರಣಗಳನ್ನು ನಾವು ಕೊಡೋದ್ರಿಂದ, ಈಗ ಸರ್ ಹೇಳಿದ್ರು ಫೋಟೋಸಿಂಥೆಸಿಸ್ ಅಂದರೆ ಪತ್ರ ಹರಿತು ಉತ್ಪಾದನೆ ಹೆಚ್ಚಾಗಿ ಅದು ಇಳುವರಿ ಮೇಲೆ ಪರಿಣಾಮ ಬೀರ್ತದೆ. ಆಮೇಲೆ ಕಬ್ಬಿನ ಸಂಖ್ಯೆ ಸರಿಯಾಗಿ ಕಾಪಾಡ್ಕೋದ್ರಿಂದ ಯಾವುದು ಎಲ್ಲ ಕಬ್ಬುಗಳು ಮರಿ ಏನು ಮರಿ ಹೊಡಿತಾವಲ್ರಿ ಅವೆಲ್ಲ ಕಬ್ಬಾಗಿ ಪರಿವರ್ತನೆ ಆಗ್ತಾವೆ. ನೀರ್ಗಬ್ಬ ಆಗಂಗಿಲ್ಲ, ನೀರು ಕಂದಕಗಳು ಅಂತೇಳಿ ಕರಿತೀವಿ, ಅವು ಆಗೋದಿಲ್ಲ, ಕಬ್ಬು ಸಾಯಂಗಿಲ್ಲ. ಈಗ ನೀವು ಕಡಿಮೆ ಅಂತರ ಸಾಲಿನಲ್ಲಿ ಕಬ್ಬನ್ನು ನಾಟಿ ಮಾಡಿದರೆ ಒಂದಕ್ಕೊಂದು ನೆಳ ಬಿದ್ದು ಸಾಯ್ತಾವೆ. ಅದಕ್ಕೆ ಇಲ್ಲಿ ಅದು ಒಂದು ಪ್ರಕ್ರಿಯೆ ಇರ್ತದೆ. ಅದಾದ ನಂತರ ಪೋಷಕಾಂಶಗಳ ನಿರ್ವಹಣೆ ಭಾಳ ಪ್ರಮುಖವಾಗಿ ಪರಿಣಾಮ ಬೀರ್ತದೆ. ಅದರಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆನೇ ಭಾಳ ಮುಖ್ಯದ ಇಲ್ಲಿ ಬೇಸಾಯ ಕ್ರಮದಲ್ಲಿ. ಅದರಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಬಳಕೆ ಇರ್ಬೋದು. ಯಾಕಂದರೆ ಮಣ್ಣಿನಲ್ಲಿ ಈಗ ಮಣ್ಣಿನ ಫಲವತ್ತತೆ ಆರೋಗ್ಯ ಭಾಳ ಕಡಿಮೆ ಆಕೋತೊಂಟದೆ. ಅದಕ್ಕಾಗಿ ನಾವು ಹೆಚ್ಚಿನ ಒಂದು ಏನಂದರೆ ಒತ್ತು ಏನು ಕೊಡಬೇಕಾಗ್ಯದ ಅಂದರೆ ಎಲ್ಲ ರೈತರು ಸಾವಯವ ಇಂಗಾಲ ಮತ್ತು ಮಣ್ಣಿನ ಫಲವತ್ತತೆ ಗುಣಧರ್ಮ ಇನ್ಕ್ರೀಸ್ ಮಾಡಲಿಕ್ಕೆ ಅಂದರೆ ಹೆಚ್ಚಿಗೆ ಮಾಡಲಿಕ್ಕೆ ಸಾಕಷ್ಟು ಸಾವಯವ ಪದಾರ್ಥಗಳನ್ನು ಸಾವಯವ ಮೂಲಗಳನ್ನು ಬಳಸಬೇಕು. ಅದನ್ನು ಹಸಿರೆಲೆ ಗೊಬ್ಬರಗಳಿರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಅಥವಾ ಕುರಿ ನಿಂದ್ರಿಸೋದಿರ್ಬೋದು, ಕೋಳಿ ಗೊಬ್ಬರದ ಬಳಕೆ ಇರ್ಬೋದು, ಯಥೇಚ್ಛವಾಗಿ ಬಳಕೆ ಮಾಡಿದರೆ ಭಾಳ ಒಳ್ಳೆಯದು. ಅದು ಕಡಿಮೆ ಆಗ್ತಾಯಿದೆ, ಸಾವಯವ ಪದಾರ್ಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇದು ಸಹ ಒಂದು ಪರಿಣಾಮ ಬೀರ್ತದೆ 100-30 ಟನ್ ಬರಲಿಕ್ಕೆ. ಸಾವಯವ ಇಂಗಾಲದ ಪ್ರಮಾಣ ಭಾಳ ಇಂಪಾರ್ಟೆಂಟ್ ಅದು. ಅದಾದ ನಂತರ ರಸಗೊಬ್ಬರಗಳನ್ನು ಹಾಕೋದು ಅಂದರೆ ಸಮಗ್ರ ಈಗ ಕಬ್ಬಿನ ಸಂಖ್ಯೆ ಕಾಪಾಡಿದ ಮೇಲೆ ಕಬ್ಬಿನ ತೂಕ ಮಾಡೋದು ಭಾಳ ಮುಖ್ಯದ. ರೈತರು ಕಬ್ಬಿನ ತೂಕ ಹೆಚ್ಚು ಮಾಡಲಿಕ್ಕೆ ಮೊದಲು ಮಾಡಬೇಕಾಗಿದ್ದಂದರೆ 2 ಸಲ ನಾಟಿ ಪೂರ್ವದಲ್ಲಿ, ಕಬ್ಬು ನಾಟಿ ಪೂರ್ವದಲ್ಲಿ 2 ಸಲ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅಲ್ಲೇ ಮೊಗ್ಗು ಹೊಡಿಯುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಅದು ಈಗ ರೈತರಿಗೆ ಮಾಡ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಬೆಳೆ ತೆಗಿತಾರೆ, ಬೆಳೆ ತೆಗೆದ್ಮೇಲೆ ಕಬ್ಬು ಹಸ್ತಾರೆ. ಅದಕ್ಕೆ ತಾವು ಅಟ್ಲೀಸ್ಟ್ ಅಂತರ ಬೆಳೆಯಾಗಿ ಅಗಲ ಅಂತರ ಸಾಲಿನಲ್ಲಿ ಕಬ್ಬು ಬೆಳೆದು ಅಂತರ ಬೆಳೆಯಾಗಿ ಸೆಣಬು, ದೇಂಚ ಅಥವಾ ಈ ಮೇವಿಗಾಗಿ ಬೆಳೆಯುವಂಥ ಅಲಸಂದಿ ಇವುಗಳನ್ನು ಅಂತರ ಬೆಳೆ ಬೆಳೆದು ಅವುಗಳನ್ನು 45 ದಿವಸಗಳ ಅಂದರೆ 50% ಹೂವಾಡುವಾಗ ಅಲ್ಲೇ ಮೊಗ್ಗು ಹೊಡೆದ್ರೆ ಅಂದರೆ ಭೂಮಿಯಲ್ಲಿ ಸಾಕಷ್ಟು ಸಾವಯವ ಪದಾರ್ಥ ಭೂಮಿಗೆ ಮರುಕಳಿಸಿದಂಗೆ ಆಗ್ತದೆ, ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗ್ತದೆ. ಮೊದಲು 15 ಸೆಂಟಿಮೀಟರ್ನಾಗ ಇದು ಸಾವಯವ ಇಂಗಾಲ ಒಂದೇ ಬೆಳೆ ಬೆಳೆಯೋದ್ರಿಂದ ಅಥವಾ ಬೆಳೆ ಪಳಿಯುಳಿಕೆಗಳನ್ನು ಬೇಗನೆ ಹಾಕೋದ್ರಿಂದ ಒಂದೇ ವರ್ಷದಲ್ಲಿ ಆಗೋದಲ್ಲ, ಇದು ನಿರಂತರ. ಅದಕ್ಕೆ ಈಗ ರೈತರು ಈ ರೀತಿ ಕೆಲವೊಂದು ಇವು ಅವುಗಳನ್ನು ಮಾಡ್ತಾ ಇಲ್ಲ. ಆಮೇಲೆ ಈ ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಕೆ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಅಸಮತೋಲನವಾಗಿ ಬಳಕೆ ಮಾಡ್ತಾರೆ. ಈಗ ಒಂದು ಕರೆ ನೋಡೋಣ. ಓಕೆ, ಹಲೋ ಹಲೋ ಹಲೋ ಹಲೋ ಹಲೋ ಹಾಂ, ಹೆಸರು, ತಮ್ಮ ಹೆಸರು? ನಾ ಮಾದೇವ್ ಅಂತ ರೀ. ಪ್ರಶ್ನೆ ಕೇಳಿ ಮಾದೇವ್. ಮುದೋದಿಂದ ಮಾತಾಡೋದು ರೀ. ಹಾಂ, 4 ಫುಟ್ ಸಾಲ್ ಬಿಟ್ರೆ ಒಳ್ಳೇದು ರೀ, 3 ಫುಟ್ ಬಿಟ್ರೆ ಒಳ್ಳೇದು ರೀ? ಸರ್, ನಿಮ್ದು ಭೂಮಿ ಯಾವ್ದದ? ಮಡ್ಡಿ ಮಸಾರೆ ಅದವೋ, ಎರಿ ಭೂಮಿ ಅದವೋ? ಕೆಂಪ್ ಇದೆ ಸರ್. ಕೆಂಪ್ ಇದ್ರೆ 4 ಫುಟ್ ಮಾಡಿ. 4 ಫುಟ್? ಹಾಂ, 4 ಫುಟ್ ಸಾಲ್ ಬಿಡ್ರಿ, 3 ಫುಟ್ ಬೇಡ. ಮಿನಿಮಮ್ 4 ಫುಟ್ ಬಿಡ್ರಿ. ನೀರು ಹಿಡ್ಕೋ ಶಕ್ತಿ ಕೆಂಪು ಭೂಮಿಗೆ ಇದ್ದೇ ಇರ್ತದೆ. ಅದಕ್ಕೆ ಪದೇ ಪದೇ ನೀರು ಬಿಡ್ರಿ, ತೆಳ್ಳಗೆ ನೀರು ಬಿಡ್ರಿ. 4 ಫುಟಿನ ಸಾಲಿನಾಗ ಬೆಳೆದ್ರೆ ಕಬ್ಬಿನ ಸಂಖ್ಯೆ, ಕಬ್ಬಿನ ತೂಕ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಳುವರಿ ಯಾವ್ದು ಜಾಸ್ತಿ ಬರ್ತದೆ ಸರ್? ನೀವು ಈ ಕೆಂಪು ಭೂಮಿಯಲ್ಲಿ ಮಡ್ಡಿ ಮಸಾರಿ ಒಳಗೆ 4 ಫುಟಿಗೆ ಚಲೋ ಬರ್ತದೆ. ಕಡಿಮೆ ಈಗ ನೀವು ಕಡಿಮೆ ಅಂತರ ಮಾಡಿದ್ರೆ ಏನಾಗ್ತದೆ ಅಂದರೆ, ನಿಮ್ಮ ಮೊಬೈಲ್ ದೂರ ಇಡ್ರಿ, ಅದು ಈಕ್ವಾ ಆಗತ್ತಲ್ಲ. ಏನಂದ್ರೆ ನೀವು ರೇಡಿಯೋ ದೂರ ಇಡ್ರಿ. ಹಾಂ, ದೂರ ಇಡ್ರಿ ಅಂದ್ರೆ ನಿಮಗೆ ಕೇಳ್ತದೆ, ಅಂದ್ರೆ ಮಂದಿಗೂ ಕೇಳ್ತದೆ. ಈಗ ನೀವು 3 ಫುಟ್ ಮಾಡಿದ್ರೆ ಒಂದು ಬೀಜ ಹೆಚ್ಚು, ನೀರು ಹೆಚ್ಚು, ಆಮೇಲೆ ಮರಿಗಳ ಸಂಖ್ಯೆ ಕಡಿಮೆ, ಅಂದ್ರೆ ಬಂದ್ರೂ ಎಲ್ಲ ಸಾಯ್ತಾವ. 3 ಫುಟ್ ಹಚ್ಚಿದ್ರೆ 2 ಫುಟ್ ಕಬ್ಬು ಹಚ್ಚದಂಗೆ, 4 ಫುಟ್ ಹಚ್ಚಿದ್ರೆ 3 ಫುಟ್ ಹಚ್ಚದಂಗೆ. ಮರಿ ಹೊಡೆದ ಮೇಲೆ ಜಾಗ ಇಟ್ಟು ಉಳಿತೈತಿ, ಅಷ್ಟೇ ಉಳಿತದೆ, ಹೌದಿಲ್ರಿ? ಅದಕ್ಕೆ ನೀವು ಏನು ಮಾಡಬೇಕು, ಮರಿಗಳ ಸಂಖ್ಯೆ ಎಲ್ಲ ಕಬ್ಬಾಗಿ ಪರಿವರ್ತನೆ ಆಗಬೇಕಂದ್ರೆ ಮಿನಿಮಮ್ 4 ಫುಟ್ ಹೋಗಿ, ನಾಳೆ ಏನು ನೀವು ಬೋದ್ ಏರಿಸ್ತಿರ್ಲ, ಚಲೋ ತಂಗೆ ಬೋದ್ ಏರಿಸಿದ್ರೆ ಅಂದರೆ ಕಬ್ಬು ನಿಂದಿರ್ತದೆ, ಕಬ್ಬು ಬೀಳಂಗಿಲ್ಲ, ಎಲ್ಲ ಕಬ್ಬುಗಳು ಕಬ್ಬಾಗಿ ಪರಿವರ್ತನೆ ಆಗಿ ತೂಕ ಬಂದು ಇಳುವರಿ ಹೆಚ್ಚು ಬರ್ತದೆ. ಆಮೇಲೆ ಬೀಜ ಈಗ ಆಗಲೇ ನಾನು ಹೇಳಿದೆ, ನಿಮ್ಮ ಒಂದು ಮುದೋಳು ಭಾಗದಲ್ಲಿ ನಾವು 7 ತಳಿಗಳನ್ನು ನಾವೀಗ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಈಗಾಗಲೇ ಶಿವಸಂಕೇಶ್ವರ 97 ಅಂತೇಳಿ ಈಗಾಗಲೇ ನೀವು ಬೆಳೀತಾ ಇದ್ದಾರೆ. ಸೊ ಇದಕ್ಕಿಂತನೂ ಜಾಸ್ತಿ ಇಳುವರಿ ಕೊಡುವಂಥದ್ದು ಶಿವಸಂಕೇಶ್ವರ 13,436 ಮತ್ತು 13,374 ಅಂತ ತಳಿಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಆಮೇಲೆ ಇವುಗಳ ಒಂದು ಇಳುವರಿ ಮತ್ತು ರಿಕವರಿ ಎರಡೂ ಜಾಸ್ತಿ ಇದೆ. ಕಾರ್ಖಾನೆಗೂ ಲಾಭದಾಯಕ ಅದ ಮತ್ತು ರೈತರಿಗೂ ಲಾಭದಾಯಕ ಅದ. ಆಮೇಲೆ ಹೂವು ಮತ್ತು ಸುಂಕರಹಿತ ತಳಿ ಇರದೆ, ಹಿಂಗಾಗಿ ನೀವು ಯಾವಾಗ ಬೇಕಾದಾಗ ನಾಟಿ ಮಾಡ್ಬೋದು ಮತ್ತು 10 ತಿಂಗಳ ನಂತರ ಬೇಕಾದಾಗ ಲೇಟಾಗಿ ಕಟಾವು ಮಾಡಿ ಕಳಿಸ್ಬೋದು. ಅಂದರೆ ನೀವು ಜಲ್ದಿ ಕಳಿಸ್ಬೇಕು ಅಥವಾ 12-13 ತಿಂಗಳೇ ಕಳಿಸ್ಬೇಕು ಅನ್ನೋದೇನು ಫ್ಯಾಕ್ಟ್ರಿಯವರಿಗೆ ತೊಂದರೆ ಕೊಡಬೇಕಾಗಿಲ್ಲ. ಇವನ್ ನೀವು ಲೇಟ್ ಕಟಾವು ಮಾಡಿದ್ರೂ ಸಹಿತ ಒಳ್ಳೆ ಇಳುವರಿ, ಒಳ್ಳೆ ರಿಕವರಿ ಬರ್ತದೆ, ಇಬ್ಬರಿಗೂ ಲಾಭದಾಯಕ, ಕಾರ್ಖಾನೆ ಮತ್ತು ರೈತರಿಗೂ ಲಾಭದಾಯಕ. ಆಮೇಲೆ ನೀರಿನ ಒಂದು ಅಸ್ತವ್ಯಸ್ತ ಆದರೂ ಸಹ ತಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ತಳಿಗಳಿಗೆ ಅದಾವೆ. ಓಕೆ, ಧನ್ಯವಾದಗಳು ಮಹಾದೇವ್. ಈಗ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಆಯಿತು, ಆದರೂ ಕೂಡ ರೈತರು ತಮ್ಮ ಜೊತೆ ನೇರವಾಗಿ ಮಾತಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಎಸ್ ಬಿ ಪಾಟೀಲ್ರು ಹಾಗೂ SS ನೂಲಿಯವರು, ನಿಮ್ಮ ಫೋನ್ ಸಂಖ್ಯೆ ಕೊಟ್ಟರೆ ಯಾವಾಗಾದರೂ ಅವ್ರು ನಿಮಗೆ ಫೋನ್ ಮಾಡಬಹುದು. ನಿಮ್ಮ ಸಂಖ್ಯೆ? ನನ್ನ ಹೆಸರು ಡಾಕ್ಟರ್ ಸಂಜಯ್ ಬಿ ಪಾಟೀಲ್ ಅಂತೇಳಿ, ತಳಿ ವರ್ಧಕರು ಮುಖ್ಯಸ್ಥರು ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರ. ನಂದು ಮೊಬೈಲ್ ನಂಬರು 9449775400. ಇನ್ನೊಂದು ಸಲ ಹೇಳ್ತೇನೆ, 9449775700. ಈ ಸಂಖ್ಯೆಯಲ್ಲಿ ಡಾಕ್ಟರ್ ಎಸ್ ಬಿ ಪಾಟೀಲ್ರು ಸಿಗ್ತಾರೆ. ಈಗ ಡಾಕ್ಟರ್ ನೂಲಿ ಅವರು. ನನ್ನ ಹೆಸರು ಡಾಕ್ಟರ್ SS ನೂಲಿ ಅಂತೇಳಿ, ನಾನು ಬೇಸಾಯ ವಿಜ್ಞಾನಿಯಾಗಿ ಕಬ್ಬು ಸಂಶೋಧನಾ ಕೇಂದ್ರ ಶಂಕೇಶ್ವರದಲ್ಲಿ ಕೆಲಸ ಮಾಡ್ತೇನೆ. ನನ್ನ ಮೊಬೈಲ್ ನಂಬರು 9448752119. ಸಂಖ್ಯೆ ನಾನೊಂದು ಸಲ ಹೇಳ್ತೀನಿ, 9448752119. ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ SS ನೂಲಿ ಅವ್ರನ್ನ ನೀವು ಸಂಪರ್ಕ ಮಾಡಬಹುದು. ಅವರು ಬೇಸಾಯ ತಜ್ಞರು, ಒಬ್ಬರು ಕಬ್ಬಿನ ತಜ್ಞರು, ಇಬ್ಬರನ್ನು ಯಾವ ಬೇಕಾದರೂ ಸಂಪರ್ಕ ಮಾಡ್ಬೋದು. ಮತ್ತು ಈ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೇಸಾಯದಲ್ಲಿ ಸಮಗ್ರವಾಗಿ ರೈತರು ಎಲ್ಲೆಲ್ಲಿ ನಿರ್ವಹಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಇಬ್ಬರು ತಜ್ಞರಾಗಿ ಬಂದು ನಮ್ಮ ಕೇಳುಗರು ಕೂಡ ಅನೇಕರು ಪ್ರಶ್ನೆಗಳನ್ನು ಕೇಳಿದರು, ಇನ್ನೂ ಕೂಡ ಕೇಳಲಿಕ್ಕೆ ಅವಕಾಶ ಇತ್ತು. ಈಗ ಸಮಯದ ಅಭಾವದಿಂದ ಇಲ್ಲಿಗೆ ಈ ಫೋನಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತೆ ಡಾಕ್ಟರ್ ಎಸ್ ಬಿ ಪಾಟೀಲ್ರಿಗೆ ಹಾಗೂ ಡಾಕ್ಟರ್ ಎಸ್ ಎಸ್ ನೂರ್ಲಿ ಅವರಿಗೆ, ಇಬ್ಬರಿಗೂ ಧನ್ಯವಾದ. ಕೇಳಿದಂಥ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಶೋಧನೆ ಸಾಧನೆ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ಎಸ್ ಬಿ ಪಾಟೀಲ್ ಹಾಗೂ ಎಸ್ ಎಸ್ ನೂಲಿ. ಇದಾಗಿತ್ತು ಕಬ್ಬಿನ ಕುರಿತಾದ ಮಾಹಿತಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎಚ್ ಬಿ ರಾಮಡಿಗಿ.